ಹೇಳು ಸಂಘ, ಇಲ್ಲಿ ನಿಂತಣ್ಣ ನೋಡಿದ್ರೆ ಕಪ್ಪದ ಗುಡ್ಡ ಕಣ್ಣಿಗೆ ಬಾ ಚಂದ. ಅಲ್ಲಿ ಹೋದ್ರೆ ಕಲ್ಲೆಷ್ಟೋ ಮುಳ್ಳೆಷ್ಟೋ. ಸಂಘ ನಾಳೆ ಸುನ್ನ ತಿಂದ ಮಂಗ್ಯಾನಿಗೆ ಹಲ್ಕಿಸ್ತೀ, ಆ ಕೋಸಂಗೆ ಅಲ್ಲಿ ಪಕ್ಷರ ಬತ್ ನೋಡು. ಏನೇ ಗಂಗಾ, ನೀ ಎಷ್ಟೋ ತಪ್ಪಿಸಿಕೊಂಡು ಹೋದ್ರು, ನಿನ್ನ ಹೋದ್ರೆ ಸಂಖ್ಯಾತ ಕರಿ, ಇಲ್ಲಾದ್ರ ಇದಾಗಿ ಗಿಡದಾಗ ಜಿಗಿದಾಡು ಮಂಜಾತ ಕರಿ. ಏನೋ ಮೈತ್ರಿ ಬಾಳಣ್ಣ, ಹಾ ನಾ ಹೋದ್ನಿ ನನ್ನ ಕಡೆಯಿಂದ ಆಗ್ಲಿಲ್ಲ, ನೀ ಹೋದ್ನಿ ನಿನ್ನ ಕಡೆಯಿಂದ ಆಗ್ಲಿಲ್ಲ, ಇದಕ್ಕೆ ಬಂದ ಹೆಂಗ ಮಾಡುದಪ್ಪ? ಏನೋ ಮೈತ್ರಿ ಸಂಘಣ್ಣ, ಈ ಕೆಲಸ ಎಲ್ಲ ಬಿಟ್ಟು ಕೊಟ್ಟ ತೋಟದಾಗ ಶೇತಿಕೆ ಮಾಡೋದು ಬಹಳ ಒಳ್ಳೇದು ಕಾಯ್ತು ನೋಡ. ಏನೋ ಮೈತ್ರಿ ಬಾಳಣ, ಈ ಕೆಲಸ ಜನ ಕರೆಕ್ಟ್ ಬಿಟ್ಟದಂಗಾದ್ರ ಅಕ್ಕ ಹದಿನಾರು ಮಳೆ ಸಿರಿ ಬಿಟ್ಟದಲ್ಲ, ಹಂಗ ಸಿರಿ ಹುಡು ತಿರುಗಾಡ್ದಂಗ ಆಗ್ತೈತಿ. ಇದಕ್ಕೆ ಬಂದು ಏನ್ ಮಾಡ್ಬೇಕು ಹೇಳ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಘಣ್ಣ, ಇದಕ್ಕೆ ನಮ್ಗೆ ಏನು ಗೊತ್ತಾಗಂಗಿಲ್ಲ, ಇದಕ್ಕೆ ನಿಮ್ಮ ಏನಾರ ಹೇಳ್ಬೇಕಾಯ್ತು ನೋಡ್ರಿ. ಏನೋ ಮೈತ್ರಿ ಬಾಳಣ, ಈ ಊರಾಗ ಯಾರೇ ಸಾಲಲ್ಲಿ ಸಕ್ಕನ ಹೇಳವ್ರದ್ರ ಅವ್ರನ್ನಾದ್ರೆ ಬೇಗನೆ ಕರ್ಕೊಂಡು ಬರುವಂತ ನಾವು. ಏನೋ ಮೈತ್ರಿ ಸಂಘಣ್ಣ, ನಾನಾದ್ರೂ ಒಳ್ಳೆ ಕರ್ಕೊಂಬರ್ತೇನೆ ನೋಡ್ರಿ. ಆ ನಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ಆ ನಾಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ದೇವಲೋಕ ಸಕ್ನ ಕೇಳಂಗ ಕಾಣೋದಿಲ್ಲ, ಮುಂದಕ್ಕೆ ಒಂದೆರಡು ಹೆಜ್ಜೆ ಹೋಗಿ ನೋಡ್ಬೇಕು. ಏನೇ ಕೊರವ ಅಂಜಿ, ಆಹಾ ನೀವಾದ್ರು ಸಕ್ನ ಹೇಳ್ತಾರೇನ್ರಿ? ಅಲ್ಲೋ ನನ್ನ ಮಗನ ಸಕ್ನ ಹೇಳಕ್ ಅಲ್ಲಿಂದ ಇಲ್ಲಿಗೆ ಬಂದನೋ ಅಯ್ಯಪ್ಪ. ಏನೇ ಕೊರವ ಅಂಜಿ, ಹಂಗಾದ್ರೆ ನಮ್ಮ ಮನೆ ತಕ್ಕ ಬರ್ತಾರೇನ್ರಿ? ಆಗ್ಲೇಪ್ಪ ಬರ್ತಾ ನಡಿಲ್ಲ ನನ್ನ ಮಗನ. ಬಂದ್ಬಿಡ್ರಲ್ಲ. ಹಾ ನಡಿಯಪ್ಪ. ಏನ್ ಹೋಮ್ ಆಯ್ತು ಸಂಘಣ್ಣ, ನಿನ್ನೆ ಹೇಳಿಕೆ ಪ್ರಕಾರ ಸಾಲೋ ಸಕ್ನ ಹೇಳಕ್ಕಿನ ಕೊರವಂಜನ ಕರ್ಕೊಂಬಂದೆ ನೋಡು. ಏನೋ ಮೈತ್ರಿ ಬಾಳ, ಆ ಕೊರವಂಜಿ ಒಂದ ಎಲ್ಲಿದಾಳು? ಏನೋ ಅಯ್ಯಪ್ಪ, ನಾನೋ ನನ್ನ ಮಗನ. ಏನೇ ಪರಮ, ಹಂಗಾದ್ರೆ ನನ್ನ ಸಕ್ನ ಹೇಳಿದ್ರೆ ಹೇಳ್ಬೇಕಾಯ್ತು ನೋಡು. ಅಲ್ಲೋ ನನ್ನ ಮಗನ ಸಕ್ನ ಹೇಳ್ಬೇಕಲ್ಲ ಯಪ್ಪ. ಏನು ಕೈ ನೋಡಿ ಹೇಳೋ, ಏನು ಕೌಡಿ ಒಗದ್ ಹೇಳೋ ನನ್ನ ಮಗನ. ಏನೇ ಕೊರವಂಜಿ, ಕೌಡಿ ಕೌಡಿ ನೋಡಿ ಒಗದ್ ಹೇಳ್ಬೇಕಾಯ್ತು ನೋಡು. ಕೌಡಿ ನೋಡಿ ಹೇಳಿ ನನ್ನ ಮಗನ, ತಗೋ ಮಗನ ಈ ಕೌಡಿ ಆದ್ರೂ ಹಾಕೋ ಮಗನ. ಕೊರವಂಜಿ ನಾನಾದ್ರೂ ಹಾಕಿದೆ ನೋಡು. ಏನೋ ನನ್ನ ಮಗನ, ಮೂರ್ ಕಾಳ ಬಿದ್ದವ, ನಿನ್ನ ಬಾಳೆ ಬಾಳ ಮೂರ ಬಟ್ಟೆ ಐತೆ ಓ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಕೊರವಂಜಿ ಬಂದ, ನನ್ನ ಜನಂ ಬಾಳ ಮೂರ ಬಟ್ಟೆ ಐತೆ ತಳು, ಅಕ್ಕನಾದ್ರೂ ಹೊರಗೆ ಹಾಕು ಅಂತ ನಾವು. ಏನೋ ಮೈತ್ರಿ ಸಂಘಣ್ಣ, ಈಗೆಲ್ಲ ಒಂದು ಮಾತು ಕೇಳ್ರೆ, ಹೌದು ಇನ್ನೊಂದು ಮಾತಾ ಸೋಸಿ ಕೇಳಂತ. ಏನೇ ಕೊರವಂಜಿ, ಹಾ ಯಾಕೋ ಸೋಸಿ ಹೇಳ್ಬೇಕಾಯ್ತು ನೋಡು. ಯಾಕೋ ನನ್ನ ಮಗನ, ಇನ್ನೂ ಒಂದು ಮಾತು ಹೇಳ್ಬೇಕಲ್ಲ, ಈ ಕೌಡಿ ಅದು ಹಾಕೋ ನನ್ನ ಮಗನ. ಕೊರವಂಜಿ ನಾನಾದ್ರೂ ಹಾಕಿದೆ ನೋಡು. ಏನೋ ನನ್ನ ಮಗನ, ಏಳು ಕಾಳು ಬಿದ್ದಾವ, ನಿನ್ನ ಬಾಳೆ ಬಾಳ ಗೋಳೈತೆ ಓ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ನನ್ನ ಬಾಳೆ ಬಾಳ ಗೋಳೈತೆ ತಳ, ಇಕ್ಕಿನಾದ್ರೂ ಒಂದು ಹೊರಗೆ ಹಾಕು. ಏನೋ ಮೈತ್ರಿ ಸಂಘಣ್ಣ, ಆಡ್ರ ಮೂರು ಮಾತ ಹುಡ್ರ ಮೂರು ಗುರಿ, ಇನ್ನ ಒಂದು ಮಾತೈತಿ, ನೀವು ಸೋಸಿ ಕೇಳ್ಬೇಕಾಯ್ತು ನೋಡು. ಏನೇ ಕೊರವಂಜಿ, ಯಾಕೋ ಇನ್ನೊಂದು ಮಾತು ಸೋಸಿ ಹೇಳ್ಬೇಕಾಯ್ತು ನೋಡು. ಇನ್ನೊಂದು ಮಾತು ಸೋಸಿ ಹೇಳ್ಬೇಕು, ಹಾಗಾದ ಇನ್ನೊಂದ್ಸಲ ಕೌಡಿ ಹೋಗಿಯಪ್ಪ. ಕೊರವಂಜಿ ನಾನಾದ್ರ ಹೋಗಿದ್ದೆ ನೋಡು. ಮನಸ್ಸಿನಾಗ ಇದ್ದ ಮಾತು ಕರೆಯಬಾ ಕರಿಯಲ್ಲ. ಏನೋ ನನ್ ಮಗನ, ಈ ಸಲ ಕೌಡಿ ಹೆಂಗ್ ಬಿದ್ದತ್ತಂದ್ರ ಎಂಟು ಕಾಳು ಬಿದ್ದಾವ, ನಿನಗೊಂದ್ ಹೆಣ್ಣು ಗಂಟು ಬೀಳ್ತತ್ತ ಓ ನನ್ ಮಗನ. ಕೊರವಂಜಿ ಅದು ಯಾರ ಕಡೆಯಿಂದ ಆಗ್ತೈತಿ, ಆ ಕೆಲಸ ಯಾರ ಕಡೆಯಿಂದ ಆಗ್ತತ್ತಂದ್ಯಪ್ಪ. ಈ ಕೆಲಸ ಬಂದ ನಿನ್ನ ಕೈಯಿಂದ ಆಗಂಗಿಲ್ಲ, ಇನ್ನೊಬ್ರ ಕೈಯಿಂದ ಆಗಂಗಿಲ್ಲ. ಆ ಮ್ಯಾಗಡೆ ಓಣ್ಯಾಗ ಪರಮಣ್ಣು ಮುದುಕಿ ಆತ್ಯಪ್ಪ, ಆ ಮುದುಕಿ ಕಡೆಯಿಂದ ಮಾತ್ರ ಈ ಕೆಲಸ ಅಗತ್ಯವಾಗಿ ಆಗ್ತದ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಈ ಕೊರವಂಜಿ ಬಾಳ ಸಣ್ಣ ಹೇಳ್ಕಂತಾಳೆ. ಹೌದಲ್ಲ, ಏನ್ ಬೇಡ್ತಾಳ ಅದನ್ನ ಕೊಟ್ಟು ಕಳಿಸುವಂತ ನಾವು. ಏನೋ ಮೈತ್ರಿ ಸಂಘಣ್ಣ, ನಿಮ್ ಹೇಳಿಕೆ ಪ್ರಕಾರ ಆ ಕೊರವಂಜಿ ಏನ್ ಬೇಡ್ತಾಳ ಅದ್ನ ಕೊಟ್ಟು ಕಳಿಸ್ತಾ ನೋಡ್ರಿ. ಅಲ್ರೋಯಪ್ಪ, ಹಾಗಾದ್ರೆ ನನ್ ಮುತ್ತ ರತ್ನ ಕೊಡ್ರಲ್ಲ ನನ್ಗ. ಏನ ಕೊರವಂಜಿ, ನೀ ಆದ್ರೆ ಏನ್ ಬೇಡ್ತಾಳ ನಾನು ಕೊಡ್ತೇನೆ ತಗೊಂತ. ಆಗ್ಲಪ್ಪ, ಹಾಗಾದ್ರೆ ಬುಟ್ಟಿ ವರ್ಸನ್ನ ಹೋಗ್ ಬರ್ತೇನೆ. ಹಂಗಾದ್ರೆ ಹಿಡಿಲ್ಲ, ಹೊರ್ಸ್ರಿಪ್ಪ ಸಾವಕಾಶ. ಹೋಗ್ರಿ. ಏನೋ ಮೈತ್ರಿ ಬಾಳ, ಆ ಕೆಲಸ ಬಂದ ಪರಮನ ಕಡೆಯಿಂದ ಆಗ್ತಿತ್ತ, ನೀ ಈಗಿನ ಹೋಗಿ ಆ ಪರಮ ಮುದುಕಿನ ಕರ್ಕೊಂಡು ಬರ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಘಣ್ಣ, ನಾವು ನೋಡ್ರಿ ಸಣ್ಣ ಹುಡುಗರ, ನಾ ಹೋದ್ರೆ ಯಾಕೆಂಡ್ ಬರೈತಿಲ್ಲ ನೋಡ್ರಿ. ಏನೋ ಮೈತ್ರಿ ಬಾಳ, ನೀ ಹೋಗೋದಾದ್ರೆ ಈ ಪ್ರಕಾರ ಹೋಗೋದಲ್ಲ. ಏನೋ ಮೈತ್ರಿ ಸಂಘಣ್ಣ, ಅಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರಿ ಬಾಳಣ್ಣ, ನಿನ್ನ ಸೋದರಲ್ಲಿ ಸಂಖ್ಯೆ ಆಗ. ಈಗ ಸದ್ಯ ಜಾರಿ ಬಹಳ ಜೋರ್ ಐತೆ, ಹಿಂಗ ಸದ್ಯ ಮಾರಿ ಸಿಗ್ತೈತಿ ಬಂದ್ರ ಜೋರ್ ಕರ್ತ ಬರ್ಲಿಲ್ಲ ಮಾರಿ ಸಿಗಾಗಿಲ್ಲ. ಇಷ್ಟ ಹೇಳ ತಾನ ಬಂದ ಬರ್ತಾಳ, ನಾನು ಒಳಗೆ ಹೋಗಿ ಬರ್ತಾನೆ. ನೀವ್ಯಾ ಸೇರ್ ಅಂತಾರ್ರಿ? ಏನ ಪ್ರಮ, ನೀವಾದ್ರೂ ಮನೇಲಿ ಇದ್ದೀರೇನ್ರಿ? ಹೊರಗೆ ಕರೆಯವ್ರು ಯಾರೋ ನನ್ನ ಮಗನೇ. ಏನ ಏನ ಪ್ರಮ, ಹೊರಗೆ ಕರೆಯವ್ರ ಬಹಳ ನೋಡ್ರಿ. ಯಾಕೋ ಅಪ್ಪ ಬಹಳ, ನಾನು ಕರೆ ಕಳಿಸಿದ ಕಾರಣ ಏನೋ ನನ್ನ ಮಗನೇ. ಏನ ಪ್ರಮ, ನಿನ್ನ ಸಾಧನ ಸಂಖ್ಯೆ ಆಗ ಬಹಳ ಜಾರ ಜೋರ್ ಐತಿ, ನೀ ಆದ್ರೂ ಬರ್ಬೇಕಾಯ್ತು ನೋಡು. ಬಹಳ ಸಿಕ್ ನೆಟ್ಟತಿ, ಹಾಗಾದ್ರೆ ನಡೆದ ಬಿಡ ಬಂದ ಬಿಡ್ತಾನ. ಹಂಗಾದ್ರೆ ಬಂದ್ ಬಿಡಲ್ಲ. ಪರಮ ನಾವ್ ನೋಡ್ರಿ ಸಾ ನೋಡುವಾರ. ಹೌದಲ್ಲ ಅಪ್ಪ, ಕರ್ದ್ರ ಬರ್ಲಿಕ್ಕಿಲ್ಲ ಹೇಳಿ ಈ ರೀತಿ ಹೇಳಿ ಕಳಿಸಿ ನೋಡು. ಯಾಕೋ ಅಪ್ಪ, ನಂದ ಅಂತ ಅವಸರದ ಕೆಲಸ ಏನೋ ನನ್ ಮೊಮ್ಮಗನ. ಏನೇ ಪರಮ, ಮ್ಯಾಗಡೋಣ್ಯಾಗ ಉದ್ದ ಅಂದ್ರೆ ಉದ್ದಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಕರ್ರಿಗೆ ಅಂದ್ರೆ ಕರ್ಗಲ್ಲ, ಕೆಂಪು ಅಂದ್ರೆ ಕೆಂಪಲ್ಲ, ಕೆಂಪಲ್ಲ. ಸಾಂಬಾರ್ದ ಹೆಂಗೈತಿ ಅಕ್ಕಿನ ಆದ್ರೆ ತಂದ ನನ್ನ ಕೈವೇಶ ಮಾಡಿ ಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮೊಮ್ಮಗನ ಹಿಂಗ ಹೇಳಿದ್ರೆ ನನ್ನ ಗುರ್ತಾಗ್ಲಿಲ್ಲ. ಅಕ್ಕಿ ಯಾರ ಚಂದ ಹೇಳು ಅಪ್ಪ. ಏನೇ ಪರಮ, ಮ್ಯಾಗಡೋಣ್ಯಾಗ ಲಗಳಾರಿ ಗಂಗಾ ಲಗಳಾರಿ ಗಂಗಾ ಅನ್ನೋಬೇಕು ಹುಡುಗಿ ಐತಿ, ಅಕ್ಕಿನಾದ್ರೂ ತಂದ ಕೈವೇಶ ಮಾಡಿ ಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮಗನ ಲಗಳಾರಿ ಗಂಗಾ ಅಂದ್ರೆ ದೊಡ್ಡ ಮಂತಾನ ಹೆಣ್ಮಗಳದಾಳು, ಅಕ್ಕಿ ಸವಾಸ ಬೇಡ, ಸುಮ್ನೆ ಮನೆಗೆ ಹೋಗೋ ಅಪ್ಪ. ಏನೇ ಪರಮ, ಕೆಲಸ ಬಂದು ಮಾಡಿ ಕೊಡ್ಲೇಬೇಕು ನೋಡು. ಆ ಕೆಲಸ ಮಾಡಿ ಕೊಡಬೇಕು ಅಪ್ಪ. ಆ ಕೆಲಸ ನಿನಗೆ ಮಾಡಿ ಕೊಡಬೇಕಂದ್ರೆ ನನಗಾದ್ರೆ ನೀ ಏನ್ ಕೊಡ್ತೀವೋ ನನ್ನ ಮೊಮ್ಮಗನ. ಪರಮ, ನನ್ನ ಜೀವ ಒಂದ್ ಬಿಟ್ಟು ಬೇಡದು ಕೊಡ್ತೇನೆ. ಜೀವ ಒಂದ್ ಬಿಟ್ಟು ಬೇಕಾದ್ ಕೊಡ್ತೀವಿ. ಆಗ್ಲೇ ಅಪ್ಪ, ನಿನ್ನ ಜೀವ ನನಗೇನ್ ಬೇಕಾಗಿಲ್ಲ ಅಪ್ಪ. ನನಗ ಮುದುಕಾಗ ನನಗೆ ಏನಾರ ಹೊಟ್ಟಿ ವಸ್ತ ಕೊಟ್ರೆ ಸಾಕ. ಆಗ್ಲೇ ಅಪ್ಪ, ನಾ ಈಗಲೇ ಹೋಗಿ ಕರ್ಕೊಂಡೇ ಬರ್ತೇನೆ. ಆಯ್ತು ಹೋಗಿ ಬರೋ ಅಂತ. ಅವು ಗಂಗಾ ಅದಿಯನ್ನ ಮನಿ ಒಳಗ, ಬಾಳ ದುಸ್ಸಕ್ಕ ಬಂದ್ರ ಬಾಯ ವಾತಾಡಿ ಕೈಯಾಗ ಒಂದ್ ಸರಿ ನೀರ್ ಕೊಡ್ತಾರ. ಅದಕ್ಕ ಬಾ ದುಸ್ಸಕ್ಕ ಬಂದನ ನನ್ ಮಗಳ. ಇದನ್ ನೀರ್ ತಗೊಂಡು ಕೈಕಾಲ ಮುರ್ ತಕೊಂಡ್ ಒಳಗಡೆ ಬರುತ್ತಾರಿ. ಆಗ್ಲಿ ನನ್ ಮಗಳ, ನಾನಾದ್ರೂ ಕೈಕಾಲ ಮುಖ ತೊಳೆದ ನೋಡವ. ಅಮ್ಮ ನನ್ ಕಡೆ ಬಂದ್ ಕೆಲಸ ಏನವ? ಯವ್ವ ನಿನ್ ಕಡೆ ಬಂದ ಕೆಲಸ ಏನಂದ್ರೆ ಹೌದ್ರಿ. ಆಗ್ಲಿ ನನ್ ಮಗಳ, ಮತ್ತಾದ್ರು ಹೇಳ್ತೀನಿ ಕೇಳ. ಹೇಳ್ರಿ. ಹೋಗಿನ ದೇವರಿಗೆ ಅದಕ್ಕ ನಿನ್ ಮ್ಯಾಗ ಆಸೆ ಇಟ್ಟ ಅಲ್ಲಿಂದ ಇಲ್ಲಿಗೆ ಪ್ರಸಾದ ತಂದ ನಮ್ಗಳ ಆಹಾ ತಗೋಯವ್ವ ಪ್ರಸಾದ ಆದ್ರೂ ಹಚ್ಕೋ ಅಮ್ಮ ನಿನ್ನ ಫಳಾರ್ ತಿನ್ಬೇಕಲ್ಲ ಹೌದವ್ವ ಫಳಾರ್ ಆದ್ರೂ ತಿನ್ಬೇಕ್ ನೋಡ ಆಗ್ಲಮ್ಮ ಫಳಾರ್ ಆದ್ರೆ ತಿನ್ ನೋಡಮ್ಮ ತಿಂದಲ್ಲ ಪಟ್ನ ಸೌತೆ ಸಿಕ್ಕಿ ನೋಡ ಅಮ್ಮ ತೂತು ಅಂತ ಉಳಿನ್ರಿ ಯವ್ವ ಉಗುಳಿದ್ರೆ ಉಗುಳು ಅಲ್ಲಕ್ಕ ರಸ ಆದ್ರೆ ಹೊಟ್ಟೆ ಗಿಡದತ್ ನೋಡ ಈ ಫಳಾರ ಬಂದ ಯಾರು ಈ ಫಳಾರ ಬಂದ ನನ್ನ ಸೋದರಳ ಸಂಖ್ಯಾನ ನೋಡ ಯವ್ವ ಅಮ್ಮ ನೀನು ಇದ ಕೆಲ್ಸಕ್ ಬಂದಿ ಯವ್ವ ಬಹಳ ಒಳ್ಳೆ ಕೆಲ್ಸ ಹೇಳ್ತೀನಿ ಕೇಳ್ರಿ ಆಗ್ಲ ನಮ್ಗಳ ಹೇಳಲ್ಲ ಯಾರ ಬದಕಯ್ಯಮ್ಮ ಯಾರನ ಕೇಳಿ ಬಲ್ಲಿದ ನನಗ್ ಬಲ್ಲಿದ ನಾ ನಿಂದೆಲ್ಲ ಅಲ್ಲ ನಿನ್ನೆ ಮೂರು ಸಂಜೆ ಹಳ್ಳೋಗಿದ್ದು ಬಳ ಮಾಡಿ ಕರೆದು ನಾನು ನೋಡಿಲ್ಲೇನ ಕರ್ದಿಲ್ಲ ಒಟ್ಟ ಇಲ್ಲ ನೋಡಿದನ್ಲ ಅಮ್ಮ ಇಲ್ವ ಅಲ್ಲ ಈ ಮಾತು ಕೇಳಿ ಚಲೋ ಆತೇವ್ನಿ ಆಹಾ ಕೇಳಿಲ್ಲ ಅಂದ್ರ ನಿನ್ ಮತ್ ಕೆಲಸ ಕೇಳ್ತತಿ ಏನ್ ಮಾಡ್ತಿ ಮತ್ತದ್ರ ಹೇಳ್ತೀನಿ ಕೇಳ ಹೇಳವ ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ ನನಗಂತಿ ಕುಂಟಲ ಗೀತಿ ನೀಯಾವ ಪಾತರ ಗೀತಿ ಬಂದ ಹಾರ್ಯಾಡದಿಯ ಪಾತರ ಗೀತೆ ನನಗಂತಿ ಕುಂಟಲ ಗೀತಿ ನೀಯಾವ ಪಾತರ ಗೀತೆ ನನಗಂತಿ ಕುಂಟಲ ಗೀತಿ ನೀಯಾವ ಪಾತರ ಗೀತಿ ಬಂದ ಹಾರ್ಯಾಡದ ಪಾತರ ಗೀತಿ ನನಗಂತಿ ಕುಂಟಲ ಗೀತಿ ನೀ ಬರೀ ಬಾಯಿಗೆ ಬಂದಂಗ ಮಾತಾಡ್ತಿ, ನಿಂದೆಲ್ಲ ನನಗ ಚಾಡೆ ಎಲ್ಲ ಗೊತ್ತತಿ. ನೀ ಮಾತು ಕೇಳ್ದಿ ಚಲೋ ಆತ, ಇಲ್ದ್ರೆ ಇರ್ಪಕ್ಷಿ ಬಸವಂತನ್ ಕರಿತಾನ ನನ್ನ ಮಗಳ. ಅಮ್ಮ ನಿನ್ ಮಾತ್ ಕೇಳಬೇಕಲ್ಲ. ಹೇಳಬೇಕಲೇವ ಅಮ್ಮ, ಮತ್ತೆ ಹೇಳ್ತೀನಿ ಕೇಳ್ರಿ. ಆಗ್ಲೇವ ಹೇಳಲ್ಲ. ಅಮ್ಮ ನಿನ್ನ ಮಾತ ಕೇಳಿದಾರ ನೋಡ್ರಿ. ಅಲ್ಲ ಅಯ್ಯವ್ವ, ಒಲ್ಲೆನ್ನಕ್ ಹೋಗ್ಬೇಡ. ಅಲ್ಲ ಬಸವನ ಜಾತ್ರೆಗೆ ಹೋದಾಗ ವಚನ ಏನಂತ ಕೊಟ್ಟಿದ್ದೆ ನಮ್ಮ ಅಮ್ಮ? ಏನಂತ ಕೊಟ್ಟಿನ್ರಿ? ಅಲ್ಲ ನನ್ನಂಗ ನಿನಗೂ ಪರಿಸ್ಥಿತಿ ಬರುದಾ, ನಿನ್ನಂಗೂ ನನಗೂ ಬಂದತ್ತೇವ, ನನ್ನ ಮಾತ್ ಹೇಳ್ಬೇಡ ಅಂತೇಳಿ ವಚನ ಕೊಟ್ಟಿದ್ದಿಲ್ಲವ. ಈಗ ನಿನ್ನ ಮಾತು ಯಾರು ಮುಂದನ ಹೇಳಿಲ್ಲ, ಈಗ ಅವಾಗ ನಿನಗೆ ಹೆಂಗ್ ಪರಿಸಂಗ್ ಬಂದತ್ಲ, ಈಗ ನನಗೂ ಹಂಗ ಬಂದತ್ತೆ. ಕೇಳಬೇಕು ನನ್ನ ಮಗಳ. ಅಮ್ಮ ಮಾತ್ ಕೇಳಬೇಕ? ಹೌದೇವ, ಕೇಳಬೇಕು, ವಚನ ಕೊಡಬೇಕ. ಕೇಳ್ರಿ, ಆಗ್ಲೇವ ಹೇಳ. ಕೊಟ್ಟ ವಚನ ತಪ್ಪವಳ್ಳಲ್ಲ ಹೇಳು. ಇಲ್ಲಿ ಮೇಲೆ ಇದ ಸಿಗಂತೆ ನೀರ್ತು ಒಂದು ಒಳಗಡೆ ಬರುತ್ತಾರೆ. ಗಂಗಾ ನಾನಾದ್ರ ಕೈಕಾಲ ಮುಖ ತಕೊಂಡು ಬಂದಿದ್ದೀನಿ. ಬಾಳಪ್ಪಣ್ಣ ನೀವು ಆದ್ರೂ ಮುಕ್ಕ ಮಿಗಿ ತೋಡ್ರಿ, ಕೈಕಾಲ ಮುರ ತಕೊಂಡು ಬಂದ್ಬಿಡ್ರಿ. ಏನ ಗಂಗಾ ನಾಳೆ ಬಂದಿದ್ದೆ ನೋಡು. ಆಗ್ಲಿ ಸಂಗ, ಊಟ ಅಂತೂ ಆತ್ರಿ. ಗಂಗಾ ಊಟ ಆಯ್ತು ನೋಡು, ತಲಪನ ಆತ್ರಿ, ಮುಗಿತ್ರಿ. ಬಾಳಪ್ಪಣ್ಣ ನಿಮ್ದ ನಮ್ದು ಆತ್ರಲ್ಲ. ಹೌದಿಲ್ಲ ಸಂಗ, ನಾವು ಅದ್ರ ಮಂಚಕ್ಕೆ ಹೋಗೋಣ, ನಿಮ್ಗೆ ಯಾವ್ದು ಹೇಳ್ಬರಿ. ಏನೋ ಮೈತ್ರ ಮಾಡೋಣ. ಗಂಗಾ ನಿಮ್ಮರ ಮೂರು ಏಕಾಂತ ಮಾತು ಮಾತಾಡೋದು ಅದಾವು, ಮಾತಾಡಿ ಬರ್ತನಕ ಸ್ವಲ್ಪ ಹೊರಗೆ ನಿಲ್ಬೇಕಾಯ್ತು. ಏನೋ ಮೈತ್ರ ಸಂಗಣ್ಣ, ಈ ಜನದಾಗ ನಾನು ಇಲ್ಲೇ ಕೊತ್ತ ಕುಣಿಸು. ಅದೇ ಒಂದು ಮಾತು ಕರಿತಾನು, ಒಂದು ತಾಸು ನಡ್ತಾನ, ಎರಡು ಮಾತು ಕರಿತಾನು. ನೀರ್ ಕರ್ದು ಬರ್ತಾನೆ ಕೊತ್ತ ಮನೆಯಲ್ಲಿ ಸಾಕ್ಷಿ ಕಣ್ಣ ಹೊಟ್ಟೆಗೆ ಹೋಗ್ತಾನೆ ನೋಡು. ಏನೋ ಮೈತ್ರ ಮಾಡೋಣ, ಒಂದೇ ಒಂದು ಮಾತು ಕರ್ಕೊಡ್ದು ಬರ್ತೇನೆ, ನಾನು ಸ್ವಲ್ಪ ನಿಲ್ಬೇಕಾಯ್ತು ನೋಡು. ಆಗ್ಲಿ ಸಂಗ, ಬಂದ ಕರ್ ಹೋಗ್ ನೋಡ್ರಿ. ಗಂಗಾ ಹೋಗ್ರಿ ಸಂಗ, ಮಂಚಕ ಹೋಗೋ ನಾಟಕ ಇಲ್ಲಿಯ ತನಕ.